ಹಿಡಿದರ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತನಿ ತನಿಯಾಗಿ ನಂಬಿಗಿಲೆ ತುಂಬ್ಯಾದ ನಮ್ಮ ಬಾಳು ನಂಬಿಗಿಲೆ ಬಿತ್ತೋಣ ನಮ್ಮ ಕಾಳು ನಂಬಿಗಿಲೆ ಬಿತ್ತೋಣ ನಮ್ಮ ಕಾಳು ಹರಗೋಣ ಬಾ ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದಯಾಗೋ ಕರ್ಕಸವಾಗಿ ಹರಗೋಣ ಬಾ ಹರಗೋಣ ಹರಗೋಣ ಗೈತಿ ಅವನ ಕಸುವಣ್ಣ ಕಸುವಿಲೆ ಬೆಳೆಸೋಣ ಎತ್ತುಗೋಳ ಎತ್ತಲ್ಲ ಅವು ನಮ್ಮ ಮುತ್ತುಗೋಳು ಎತ್ತಲ್ಲ ಅವು ನಮ್ಮ ಮುತ್ತುಗೋಳು ಹರಗೋಣ ಬಾ ಹರಗೋಣ ಹರಗೋಣ ಬಾಹೊಲ ಹೊಸದಾಗಿ ಬಿದ್ದದಾಗೋ ಕರ್ಕಸವಾಗಿ ಹರಗೋಣ ಯಾಗ ಬರಿ ಶಾಸ್ತ್ರದ ಆಧಾರ ಗುತ್ತಿಗೆ ಮ್ಯಾಲೈತಿ ನೊಗ ಭಾರ ಯಾಗ ಬರಿ ಶಾಸ್ತ್ರದ ಆಧಾರ ಗುತ್ತಿಗೆ ಮ್ಯಾಲೈತಿ ನೊಗ ಭಾರ ನಂಬಿಗ್ಯಾಗ ಸಲಿತದ ಬಲ ಎಲ್ಲ ನಂಬಿಗಿನ ಸೋರಿದರ ಬಲ ಇಲ್ಲ ನಂಬಿಗಿನ ಸೋರಿದರ ಬಲ ಇಲ್ಲ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದಯಾಗೋ ಕರ್ಕಸವಾಗಿ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದಯಾಗೋ ಕರ್ಕಸವಾಗಿ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹರಗೋಣ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30-31 ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 15-16 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-74% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 33-35% ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಈಗ ಹೇಳುವ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ಸಾಮಾನ್ಯವಾಗಿ ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರು ಹಾಯಿಸಬೇಕು. ಹಿಂಗಾರಿ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಭತ್ತ ಕಟಾವುಗೆ ಸಂಬಂಧಿಸಿದಂತೆ ಹಲವೆಡೆ ಭತ್ತದ ಕಟಾವು ನಡೆಯದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನಲ್ಲಿ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇನ್ನು ಕಡಲೆ ಬಿತ್ತನೆಗೆ ಸಂಬಂಧಿಸಿದಂತೆ ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿ ಪಡೆಯಬಹುದು. ಇನ್ನು ಹಿಂಗಾರಿ ಜೋಳ ಬಿತ್ತನೆಗೆ ಸಂಬಂಧಿಸಿದಂತೆ ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಬೇಗ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. 12-15 ದಿನಗಳ ಬಳಿಕ ಪುನರಾವರ್ತಿಸಬೇಕು. ಇನ್ನು ತೊಗರಿಗೆ ಸಂಬಂಧಿಸಿದಂತೆ ತೊಗರಿ ಬೆಳೆಯಲ್ಲಿ ಕಾಯಿಕೊರಕ ನಿರ್ವಹಣೆಗಾಗಿ 0.15 mm ಕ್ಲೋರೆಂಟ್ರಿ ನೀಲಿಫ್ರೋನ್, 18.5 AC ಅಥವಾ ತತ್ತಿನಾಶಕ 2 mm ಪ್ರೊಫನೋಪಾಸ್ 50 AC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಪೇಟೆ ಧಾರಣೆ. ರಾಯಚೂರು, ಲಿಂಗಸಗೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಹೈಬ್ರಿಡ್ 44, 6,000-7,300 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 4,100 ರೂಪಾಯಿಯಿಂದ 4,929 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ 1,756 ರೂಪಾಯಿಯಿಂದ 1,756 ರೂಪಾಯಿ. ಈರುಳ್ಳಿ 600 ರೂಪಾಯಿಯಿಂದ 1,490 ರೂಪಾಯಿ. ಭತ್ತ ರಾಜಹಂಸ 1,439 ರೂಪಾಯಿಯಿಂದ 1,459 ರೂಪಾಯಿ. ಭತ್ತ ಸೋನಾ ಮಸೂರಿ 1,879 ರೂಪಾಯಿಯಿಂದ 2,929 ರೂಪಾಯಿ. ತೊಗರಿ ಕೆಂಪು 6,009 ರೂಪಾಯಿಯಿಂದ 6,769 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ 1,800 ರೂಪಾಯಿಯಿಂದ 2,980 ರೂಪಾಯಿ. ಕಡಲೆಕಾಳು ಆವರೇಜ್ ಇಡೀ 5,400 ರೂಪಾಯಿಯಿಂದ 5,711 ರೂಪಾಯಿ. ಹತ್ತಿ NH 44 ಹತ್ತಿ 6,800 ರೂಪಾಯಿಯಿಂದ 6,800 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1,800 ರೂಪಾಯಿಯಿಂದ 1,800 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 5,711 ರೂಪಾಯಿಯಿಂದ 7,200 ರೂಪಾಯಿ. ತೊಗರಿ 6,400 ರೂಪಾಯಿಯಿಂದ 7,650 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಬನಿ 6,650 ರೂಪಾಯಿಯಿಂದ 7,100 ರೂಪಾಯಿ. ಒಣ ಮೆಣಸಿನಕಾಯಿ ಬ್ಯಾಡಗಿ 20,900 ರೂಪಾಯಿಯಿಂದ 24,000 ರೂಪಾಯಿ. ಜೋಳ ಹೈಬ್ರಿಡ್ ಜೋಳ 1,900 ರೂಪಾಯಿಯಿಂದ 2,450 ರೂಪಾಯಿ. ಅರಳಿ DCH 13,650 ರೂಪಾಯಿಯಿಂದ 13,650 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ 1,700 ರೂಪಾಯಿಯಿಂದ 1,780 ರೂಪಾಯಿ. ಭತ್ತ ಕಾವೇರಿ ಸೋನ 1,800 ರೂಪಾಯಿಯಿಂದ 2,010 ರೂಪಾಯಿ. ಭತ್ತದ ಆರ್ನರ್ ಆರ್ ಹೊಸದು 2,050 ರೂಪಾಯಿಯಿಂದ 2,430 ರೂಪಾಯಿ. ಭತ್ತದ ಆರ್ನರ್ ಆರ್ ಹಳೆಯದು 2,450 ರೂಪಾಯಿಯಿಂದ 3,400 ರೂಪಾಯಿ. ಭತ್ತ ಸೋನ 1,570 ರೂಪಾಯಿಯಿಂದ 1,570 ರೂಪಾಯಿ. ಅಕ್ಕಿ ನುಚ್ಚಕ್ಕಿ 2,300 ರೂಪಾಯಿಯಿಂದ 2,300 ರೂಪಾಯಿ. ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಇವತ್ತಿನ ಜನಪದ ಸಂಗೀತದಲ್ಲಿ ಕೇಳಿ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಶಿಲ್ಲೇಖ್ಯಾತ್ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳು. ಗೋವಿಂದ ದಾಮೋದರ ನಾರಾಯಣ, ಗೋವಿಂದ ದಾಮೋದರ ನಾರಾಯಣ, ಗೋವಿಂದ ದಾಮೋದರ. ಗೋವಿಂದ ದಾಮೋ ಕೊಟ್ಟೋಗ್ವಾದೋ ಕೊಟ್ಟೋ ಬೇಡು ಬಿಟ್ಟಾಲೇದೋ ಶಂಕರ ಆ ಪ್ರೇಮ ಕರ ಸೋಮದ ಕಾಮಹಾರ ಶಂಕರ